1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಹಿಂಗಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬುವ ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 1-04 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೇ, ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಮಹಿಳೆ ಇಂದು ಅಬಲೆಯಲ್ಲ ಸಬಲೆ, ಈ ಕುರಿತು ಮಾತನಾಡುತ್ತಾರೆ ಚಿತ್ರದುರ್ಗದ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಬಿವಿ ಸುಧಾ ಅವರು. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯು ಹಬ್ಬವೂ ಅಲ್ಲ, ಆನಂದದಿಂದ ಆಚರಣೆಗೊಂಡ ದಿನವೂ ಅಲ್ಲ. ಮೊದಲ ಬಾರಿಗೆ ಹೊರಹೊಮ್ಮಿದ್ದು ಕೂಲಿ ಚಳುವಳಿ ಚಟುವಟಿಕೆಯಿಂದ. 1909 ನ್ಯೂಯಾರ್ಕ್ನಲ್ಲಿ ಕ್ಲಾರಾ ಜಟಾಕಿನ್ ಎಂಬ ಮಹಿಳಾ ಕಾರ್ಮಿಕೆ ಕೆಲಸಕ್ಕಾಗಿ, ಸಮಾನ ವೇತನಕ್ಕಾಗಿ, ಹೆರಿಗೆ ಸೌಲಭ್ಯಕ್ಕಾಗಿ ಹೋರಾಟ ನಡೆಸಿ ಗೆಲುವು ಸಾಧಿಸಿದ ದಿನವಾಗಿದೆ. ವಿಶ್ವಸಂಸ್ಥೆ 1975 March 8 ವಿಶ್ವ ಮಹಿಳಾ ದಿನ ಎಂದು ಘೋಷಿಸಿತು. ದುಡಿಯುವ ಮಹಿಳೆಯರನ್ನು ಗೌರವಿಸಿ ಪ್ರೋತ್ಸಾಹ ನೀಡುವುದಕ್ಕೆ ಮಹಿಳಾ ದಿನ ಆಚರಿಸಲಾಗುತ್ತದೆ. ಇದು ಮಹಿಳೆಯರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆಯ ಸಂಕೇತ ದಿನ. 1910 ಕೋಪನ್ಹೇಗನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಚರ್ಚೆಯಲ್ಲಿ ಸಮಾನ ಕೆಲಸಕ್ಕಾಗಿ ಹಾಗೂ ಸಮಾನ ವೇತನಕ್ಕಾಗಿ ಅಧಿಷ್ಠಿತಗೊಳಿಸಲಾಯಿತು. ಈ ಪ್ರಸ್ತಾಪವನ್ನು ಅವಿರೋಧವಾಗಿ 18 ದೇಶಗಳ 100 ಮಹಿಳೆಯರು ಅನುಮೋದಿಸಿದರು. ಇದರಲ್ಲಿ ಪಾರ್ಲಿಮೆಂಟ್ಗೆ ಆಯ್ಕೆಯಾದ ಮೊದಲ 3 ಮಹಿಳೆಯರು ಸಹ ಇದ್ದರು. ಮೊದಲ ಹೆಜ್ಜೆಯ ಫಲಿತಾಂಶವಾಗಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನವನ್ನು ಮೊದಲ ಬಾರಿಗೆ 2011 March 19 ಆಸ್ಟ್ರೇಲಿಯಾ, ಡೆನ್ಮಾರ್ಕ್, ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ ದೇಶಗಳು ಗುರುತಿಸಿದವು. ಅಂದು 1 ಮಿಲಿಯನ್ಗಿಂತಲೂ ಹೆಚ್ಚು ಮಹಿಳೆಯರು ಹಾಗೂ ಪುರುಷರು ಈ ಚಳುವಳಿಯಲ್ಲಿ ಭಾಗವಹಿಸಿದರು. ಇದಲ್ಲದೆ ಮತ ಚಲಾಯಿಸುವ ಹಕ್ಕು, ಸಾರ್ವಜನಿಕ ಕಚೇರಿಗಳಲ್ಲಿ ಮಹಿಳೆಯರಿಗೆ ಕೆಲಸ ಮಾಡುವ ಹಕ್ಕು ಹಾಗೂ ಉದ್ಯೋಗ ತರಬೇತಿಗಳನ್ನು ಜಾರಿಗೆ ತರಲು ಬೇಡಿಕೆ ಇಟ್ಟಿದ್ದಲ್ಲದೆ ಕೆಲಸದಲ್ಲಿನ ತಾರತಮ್ಯವನ್ನು ವಿರೋಧಿಸಿ ಪ್ರತಿಭಟಿಸಿದರು. ಇದೇ ವೇಳೆಯಲ್ಲಿ 1ನೇ ಮಹಾಯುದ್ಧ ಪ್ರಾರಂಭವಾಗಿ ಶಾಂತಿ ಚಳವಳಿಯ ಅಂಗವಾಗಿ ರಷ್ಯಾದ ಮಹಿಳೆಯರು 1914 ಕೊನೆಯ ವಾರದಲ್ಲಿ ವಿಶ್ವ ಮಹಿಳಾ ದಿನವನ್ನು ಆಚರಿಸಿ ಗಮನ ಸೆಳೆದರು. ಅತ್ತ ಯುರೋಪಿನಲ್ಲಿ ಅದೇ ಸಾಲಿನ March 8 ಮಹಿಳೆಯರು ಯುದ್ಧ ನೀತಿಯನ್ನು ವಿರೋಧಿಸಿ ಐಕ್ಯ ಮತವನ್ನು ಸಾಧಿಸಲು ಬೃಹತ್ ಚಳವಳಿ ನಡೆಸಿದರು. ಭಾರತದಲ್ಲಿ ಮೊದಲ ಬಾರಿಗೆ 1931 ಲಾಹೋರ್ನಲ್ಲಿ ಸಂಘಟಿಸಿದ್ದ ಸಮಾನತೆಗಾಗಿ ಏಷ್ಯಾದ ಮಹಿಳಾ ಸಮಾವೇಶದಲ್ಲಿ ಈ ದಿನಾಚರಣೆಯನ್ನು ಆಚರಿಸಲಾಯಿತು. ಮಹಿಳೆಯರಿಗೆ ಸಮಾನತೆ ನೀಡಬೇಕೆಂಬುದರ ಜೊತೆಗೆ ಮಹಿಳೆಯರ ಸಮಾನತೆಯನ್ನು ದೇಶಗಳ ಸ್ವಾತಂತ್ರ್ಯಗಳೊಂದಿಗೆ ಜೊತೆಗೂಡಿಸಲಾಯಿತು. 18ನೇ ಶತಮಾನದ ಕವಯಿತ್ರಿಯಾದ ಸಂಚಿ ಹೊನ್ನಮ್ಮ ಮಹಿಳೆಯ ಕುರಿತು ಹೇಳಿದಂತೆ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು, ಪೆಣ್ಣು ಪೆಣ್ಣೆಂದು ಬೀಳುಗಳೆವರೇಕೆ, ಕಣ್ಣು ಕಾಣದ ಗಾವಿಲ್ಲರು. ಹೆಣ್ಣಿನ ಅನಿವಾರ್ಯತೆ, ಅವಶ್ಯಕತೆ ಬಗ್ಗೆ ಸಂಚಿ ಹೊನ್ನಮ್ಮ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ನಮ್ಮೆಲ್ಲರ ಹುಟ್ಟಿಗೆ, ಪೋಷಣೆಗೆ, ಬೆಳವಣಿಗೆಗೆ ಕಾರಣೀಭೂತಳಾದವಳು ತಾಯಿಯಾದ ಒಂದು ಹೆಣ್ಣು. ಅವಳ ಹಡೆಯುವಿಕೆಯಿಂದಾಗಿ ನಾವೆಲ್ಲ ಜನಿಸಿದ್ದೇವೆ. ಹೆಣ್ಣು ಮಗುವೊಂದಕ್ಕೆ ಜನ್ಮ ನೀಡುವ ಪ್ರಕ್ರಿಯೆ ಸುಲಭವಾದದ್ದಲ್ಲ. ಅದಕ್ಕಾಗಿ ಅವಳು ತನ್ನ ಜೀವನವನ್ನೇ ಪಣವಾಗಿ ಇಡಬೇಕಾಗುತ್ತದೆ. ದಡ್ಡರಾದವರು ಮಾತ್ರ ಹೆಣ್ಣನ್ನು ಹೀಗೆಳೆಯುತ್ತಾರೆಂದು ನೊಂದು ಹೇಳಿದ್ದಾಳೆ. ಲಿಂಗ ಸಮಾನತೆ ಮತ್ತು ಸ್ತ್ರೀ ಸ್ವಾತಂತ್ರ್ಯ ಎಂಬ ಶಬ್ದಗಳನ್ನು ತುಂಬ ಧಾರಾಳವಾಗಿ ಸರಳೀಕೃತ ನೆಲೆಯಲ್ಲಿ ಹಿಂದಿನಿಂದಲೂ ಬಳಸುತ್ತಾ ಬಂದಿದ್ದೇವೆ. ಕೃಷಿ ಸಂಸ್ಕೃತಿಯಲ್ಲಿ ಕ್ರಿಯಾಶೀಲರಾಗಿದ್ದ ಶಿವಶರಣೆಯರನ್ನು ಕಂಡಿದ್ದೇವೆ. ಹೆಣ್ಣಿನಿಂದ ಸಂಸಾರ ಸುಖ, ಹೆಣ್ಣಿನಿಂದ ಸಮಾಜ ಉದ್ಧಾರ, ಹೆಣ್ಣಿನಿಂದ ಮಕ್ಕಳ ಉದ್ಧಾರ, ಹೆಣ್ಣಿನಿಂದ ರಾಷ್ಟ್ರ ಉದ್ಧಾರ ಎಂದು ಮನಗೊಂಡ ಸರ್ಕಾರ ಪಿತೃಪ್ರಧಾನ ವ್ಯವಸ್ಥೆ ಸಮಾಜದಲ್ಲಿ ಸ್ತ್ರೀಯರಿಗೂ ಭೂಮಿಯ ಮೇಲಿನ ಒಡೆತನ ಇರುವುದನ್ನು ಖಚಿತಪಡಿಸಿ ಸರ್ಕಾರವು ಆದೇಶ ಮಾಡಿರುವುದು ಸರಿಯಷ್ಟೆ. ವಾಸ್ತವಿಕವಾಗಿ ಇದರ ಅನುಷ್ಠಾನ ಮಾತ್ರ ಕುಂಟುತ್ತಾ ಸಾಗಿದೆ. ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅಂದಿನಿಂದ ಇಂದಿನವರೆಗೂ ಹೆಣ್ಣಿಗೆ ನೀಡಬೇಕಾದ ಪ್ರಾಮುಖ್ಯತೆಯನ್ನು ಕೆಲವು ಸ್ಥಳಗಳಲ್ಲಿ ಇಂದಿಗೂ ನೀಡುತ್ತಿಲ್ಲ. ಭಾರತ ದೇಶದ ಆರ್ಥಿಕತೆ ಕೃಷಿ ಬೆನ್ನೆಲುಬಾದರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 75% ಮಹಿಳೆಯರೇ ಕೃಷಿಗೆ ಬೆನ್ನೆಲುಬಾಗಿದ್ದಾರೆ. ಅಂದರೆ ಬಿತ್ತನೆ ಪೂರ್ವ ಚಟುವಟಿಕೆಯಿಂದ ಹಿಡಿದು ಕಟಾವು ನಂತರದ ಕಾರ್ಯಗಳವರೆಗೆ ಮಹಿಳೆಯ ಪಾತ್ರ ಬಲು ದೊಡ್ಡದು ಮತ್ತು ಮಹತ್ವದ್ದು. ಆದರೂ ಅವಳ ದುಡಿಮೆ ಮುನ್ನೆಲೆಗೂ ಬರುವುದಿಲ್ಲ ಮತ್ತು ದಾಖಲಾಗುವುದಿಲ್ಲ. ಹೀಗಾಗಿ ಸಾಧನೆಯ ಮೈಲುಗಲ್ಲುಗಳಲ್ಲಿ ಹೆಣ್ಣು ಮಕ್ಕಳು ಅನಾಮಧೇಯರಾಗಿ ಕಾಣುತ್ತಾರೆ. ದುಡಿಮೆಯ ಲಾಭಾಂಶವು ಪುರುಷರ ಕೈಯಲ್ಲಿ ಇರುವುದರಿಂದ ಯಾವ ಲಾಭವೂ ಅವಳಿಗಿಲ್ಲ, ಕೇವಲ ದುಡಿಮೆಯ ಪಾಲು ಮಾತ್ರ ಅವಳದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮತ್ತು ಆಹಾರ ಭದ್ರತೆಯಲ್ಲಿ ಗ್ರಾಮೀಣ ಮಹಿಳೆಯರ ಪಾತ್ರ ಹಾಗೂ ಮಹತ್ವದ ಗೌರವಾರ್ಥ ಕುರಿತು ಪ್ರತಿ ವರ್ಷ ಅಕ್ಟೋಬರ್ 15 ದಿನಾಂಕವನ್ನು 2008 ವಿಶ್ವ ಗ್ರಾಮೀಣ ಮಹಿಳಾ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ವಾಸ್ತವಿಕವಾಗಿ ಈ ಕಲ್ಪನೆಯು 1995 ಮೊದಲ ಬಾರಿಗೆ ಚೀನಾದ ಬೀಜಿಂಗ್ನಲ್ಲಿ ನಡೆದ ವಿಶ್ವ ಮಹಿಳಾ ಸಮ್ಮೇಳನದಲ್ಲಿ ರೂಪುಗೊಂಡಿದ್ದು ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲೇ ತದನಂತರ 2008 ಪ್ರತಿ ವರ್ಷವೂ ಈ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಇದೇ ದಿನವನ್ನು ಭಾರತ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು 2017 ರೈತ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲು ಆದೇಶ ಹೊರಡಿಸಿ ಅದರಂತೆ ಮಹಿಳೆಯರ ಸಬಲೀಕರಣ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ವಿಮೋಚನೆಯನ್ನು ಪಡೆದು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸರಿಸಮಾನದ ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸಲು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ದೇಶದ ಎಲ್ಲ 668 ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿಯೂ ಕನಿಷ್ಠ ಒಬ್ಬ ಮಹಿಳಾ ರೈತ ವಿಜ್ಞಾನಿಯನ್ನು ನೇಮಿಸಲು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಆದೇಶಿಸಿರುತ್ತದೆ. ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ವಾರ್ಧಾ ಮತ್ತು ಯಾವತ್ಮಾಲ್ ಜಿಲ್ಲೆಗಳಲ್ಲಿ ಎಂಎಸ್ ಸ್ವಾಮಿನಾಥನ್ ಸಂಶೋಧನಾ ಪ್ರತಿಷ್ಠಾನ ಮಹಿಳಾ ಕಿಸಾನ್ ಸಶಕ್ತೀಕರಣ ಪ್ರಯೋಜನೆಯು ಕೃಷಿ ರಂಗದ ಸಂಕಷ್ಟದಿಂದ ಕಂಗೆಟ್ಟ ಮಹಿಳೆಯರಿಗೆ ಮಾರ್ಗದರ್ಶನ ನೀಡುವುದಕ್ಕಾಗಿ 2008 ಪ್ರಾರಂಭವಾಗಿ ಸರಣಿ ಆತ್ಮಹತ್ಯೆಯಿಂದ ನಲುಗಿದ ರೈತ ಕುಟುಂಬಗಳಿಗೆ ಆತ್ಮವಿಶ್ವಾಸ ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಮೂಲಕ ಕುಟುಂಬಗಳ ಪ್ರಗತಿ ಸಾಧಿಸುವ ದಿಶೆಯಲ್ಲಿ ಮಹತ್ತರ ಬದಲಾವಣೆಯನ್ನು ತಂದು ಮಹಿಳೆಯರ ಸಬಲೀಕರಣಕ್ಕೆ ನಾಂದಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕುಟುಂಬದಲ್ಲಿ ಆಹಾರ ಭದ್ರತೆಯನ್ನು ಸಾಧಿಸುವಲ್ಲಿ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರು ತೊಡಗಿಸಿಕೊಳ್ಳುವುದು ಪ್ರಮುಖ ಪಾತ್ರವಾಗಿದೆ. ಹಳ್ಳಿಗಳ ನಾಡು ಭಾರತ. ಮಹಿಳೆಯರ ಅಭಿವೃದ್ಧಿಯಾದರೆ ಕೃಷಿ ಅಭಿವೃದ್ಧಿಯಾದಂತೆ, ಕೃಷಿ ಅಭಿವೃದ್ಧಿಯಾದರೆ ಹಳ್ಳಿಗಳು ಅಭಿವೃದ್ಧಿಯಾದಂತೆ, ಹಳ್ಳಿಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ. ಈ ಮೂಲಕ ಮಹಿಳೆಯರನ್ನು ಎಲ್ಲಾ ರಂಗದಲ್ಲಿ ಸಮಾಜದ ಮುಖ್ಯ ವಾಹಿನಿಗೆ ತರುವುದು ಇಂದಿನ ಅವಶ್ಯಕತೆಯಾಗಿದೆ. ಪ್ರತಿ ವರ್ಷ ಪ್ರತಿ ತಿಂಗಳ ದಿನಗಳಲ್ಲಿ ಒಂದಿಲ್ಲ ಒಂದು ದಿನಾಚರಣೆಯನ್ನು ಆಚರಿಸುತ್ತಾ ಬರುತ್ತಿದ್ದೇವೆ. ಪ್ರತಿ ದಿನಾಚರಣೆಗೂ ತನ್ನದೇ ಆದ ವಿಶೇಷತೆ ಇರುವಂತೆ ರೈತ ಮಹಿಳಾ ದಿನಾಚರಣೆಗೂ ಒಂದು ವಿಶೇಷತೆ ಇದ್ದು ಆಚರಣೆ ಸಾರ್ವಜನಿಕವಾಗಬೇಕಿದೆ. ಭಾರತದ ಮಹಿಳಾ ಕೃಷಿಕರ ಬಗ್ಗೆ ಹಲವಾರು ಪ್ರಮುಖ ಚರ್ಚೆಗಳು ನಡೆಯುವುದು ಇಂದಿನ ಅಗತ್ಯವಾಗಿದೆ. ಕೃಷಿ ಎಂದ ಕೂಡಲೇ ಪುರುಷನಷ್ಟೇ ಅಲ್ಲ, ಮಹಿಳೆಯ ಸಾಧನೆ ಪುರುಷರಿಗಿಂತ ಕಡಿಮೆಯೇನೂ ಇಲ್ಲ ಎಂಬುದನ್ನು ಮನಗಾಣಬೇಕಾಗಿದೆ. ಅಂದ ಮಾತ್ರ ಈ ರೀತಿಯ ಆಚರಣೆಗಳಿಗೆ ಅರ್ಥವಂತಿಕೆ ಪ್ರಾಪ್ತವಾಗುತ್ತದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ತತ್ರ ದೇವತಃ, ಎಲ್ಲಿ ಮಹಿಳೆಯರನ್ನು ಆದರದಿಂದ ಕಾಣಲಾಗುತ್ತದೆಯೋ ಅಲ್ಲಿ ದೇವಾನುದೇವತೆಗಳಿರುತ್ತಾರೆ, ಎಲ್ಲಿ ಮಹಿಳೆಯರನ್ನು ಅಪಮಾನದಿಂದ ಕಾಣಲಾಗುತ್ತದೆಯೋ ಅಲ್ಲಿ ಧರ್ಮ ಕರ್ಮಗಳು ನಿಷ್ಫಲವಾಗುತ್ತವೆ ಎಂದು ಪುರಾಣ ತಿಳಿಸುತ್ತದೆ. ಭಾರತೀಯ ಸಂಸ್ಕೃತಿ ಮಹಿಳೆಗೆ ಕೊಟ್ಟ ಪೂಜ್ಯ ಸ್ಥಾನವನ್ನು ಜಗತ್ತಿನ ಇನ್ಯಾವ ಸಂಸ್ಕೃತಿಯಲ್ಲೂ ನೀಡಿಲ್ಲ ಎಂಬ ಮಾತು ಕೇವಲ ಮಾತಾಗಿಯೇ ಇರಬಾರದು. ಅದನ್ನು ಆಚರಣೆಗೆ ತರಬೇಕು. ಆಗ ಮಾತ್ರ ಈ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಒಂದು ಒಳ್ಳೆಯ ಸ್ಥಾನ ಸಿಗಲು ಸಾಧ್ಯ. ಹೀಗಾದಲ್ಲಿ ಮಾತ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಉದ್ದೇಶ ಅರ್ಥಪೂರ್ಣವಾಗುತ್ತದೆ. ಆದರೆ 21ನೇ ಶತಮಾನದಲ್ಲಿ ಮಹಿಳೆಯ ಪಾತ್ರ ಬದಲಾಗಿದೆ. ವೃತ್ತಿ ಸಂಸಾರ ಎರಡನ್ನೂ ನಿಭಾಯಿಸಬಲ್ಲೆ ಎಂದು ಮಾದರಿಯಾಗಿ ನಿಂತಿದ್ದಾಳೆ. ಹೆಣ್ಣು ಕಷ್ಟವಿದ್ದಲ್ಲಿ ಗೊಳೋ ಎಂದು ಅಳುವ ಅಳುಮುಂಜಿಯಾಗಿಲ್ಲ, ದಿಟ್ಟೆಯಾಗಿ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನೂ ಪರಿಹರಿಸಿಕೊಳ್ಳುವ ಶಕ್ತಿ ತನ್ನಲ್ಲೂ ಇದೆ ಎಂದು ತೋರಿಸಿಕೊಟ್ಟಿದ್ದಾಳೆ. ಬದುಕು ಎಂದರೆ ನೋವು ನಲಿವುಗಳ ಸಮ್ಮಿಲನ, ಬುದ್ಧಿವಂತಿಕೆ, ಪರಿಶ್ರಮ, ಕ್ರಿಯಾಶೀಲತೆ, ನೋವು ನುಂಗುವ ಶಕ್ತಿ ಮತ್ತು ಸಂಘಟನೆಯಲ್ಲಿ ತಾನೂ ಮುಂದು ಎಂದು ಹೆಣ್ಣು ತೋರಿಸಿಕೊಟ್ಟಿದ್ದಾಳೆ. ಬಹುತೇಕ ಪ್ರಮುಖ ಹುದ್ದೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ರಾರಾಜಿಸುತ್ತಿದ್ದಾಳೆ. ಇವತ್ತು ಮಹಿಳೆ ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾಳೆ. ಮನೆ ಒಳಗೆ ಮಾತ್ರವೇ ಅಲ್ಲ, ಹೊರ ಜಗತ್ತಿನ ಅರಿವು ಆಕೆಗೆ ಇದೆ. ಯಾರನ್ನು ಹೇಗೆ ಎಲ್ಲಿ ನಿಭಾಯಿಸಬೇಕೆಂಬ ಕಲೆಯೂ ಕರಗತವಾಗಿದೆ. ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ತಾಳ್ಮೆ ಮತ್ತು ಚಾಕಚಕ್ಯತೆ ಆಕೆಯ ರಕ್ತದಲ್ಲೇ ಇದೆ. ಅದಕ್ಕೀಗ ವೇದಿಕೆ ದೊರಕುತ್ತಿದೆಯಷ್ಟೆ. ಆದರೆ ಇಡೀ ದಿನ ಮನೆಯಲ್ಲಿ ದುಡಿಯುವ ಹೆಂಡತಿ, ತಾಯಿ, ಅಕ್ಕ, ತಂಗಿಯರ ಪರಿಶ್ರಮಕ್ಕೂ ಒಂದು ಪ್ರೋತ್ಸಾಹ, ಸಭಾಷ್ಗಿರಿ ಖಂಡಿತ ಸಿಗಬೇಕು. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭ, ರೂಪೇಶು ಲಕ್ಷ್ಮೀ, ಕ್ಷಮಯಾ ಧರಿತ್ರಿ, ಷಟ್ ಧರ್ಮಯುಕ್ತ ಕುಲಧರ್ಮ ಪತ್ನಿ. ಅಂದರೆ ಕಾರ್ಯದಲ್ಲಿ ದಾಸಿ, ಸಲಹೆ ನೀಡುವ ಮಂತ್ರಿ, ಊಟದಲ್ಲಿ ಮಾತೆ, ಆನಂದದಲ್ಲಿ ರಂಭೆ, ರೂಪದಲ್ಲಿ ಲಕ್ಷ್ಮಿ, ಕ್ಷಮೆಯಲ್ಲಿ ಭೂಮಿ, ಈ ಎಲ್ಲ ಗುಣಗಳನ್ನು ಹೊಂದಿರುವವಳು ಕೇವಲ ಮಹಿಳೆ. 12ನೇ ಶತಮಾನದ ಅಕ್ಕಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಯಿತ್ರಿ. ಪುರುಷ ಪ್ರಧಾನತೆಯನ್ನು ಪ್ರಶ್ನಿಸುವ ಮುಖಾಂತರ ಸ್ತ್ರೀ ಸ್ವಾತಂತ್ರ್ಯವನ್ನು ಮತ್ತು ಸಮಾನತೆಯನ್ನು ಎತ್ತಿ ಹಿಡಿದು ದೇಶದ ಮನೆಮಾತಾಗಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಜನರ ಹೆಸರು, ತ್ಯಾಗ, ದೇಶಭಕ್ತಿ ನಮ್ಮ ಕಣ್ಣು ಮುಂದೆ ಹಾದು ಹೋಗುವಾಗ ಅವರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒಣಕೆ ಓಬವ್ವ, ಬೇಗಂ ಹಜರತ್ ಮಹಲ್, ಭಾರತದ ಕೋಗಿಲೆ ಎಂದು ಹೆಸರು ಪಡೆದಿರುವ ಸರೋಜಿನಿ ನಾಯ್ಡು, ರಾಣಿ ಅಬ್ಬಕ್ಕಾದೇವಿ, ಮೇಡಂ ಬಿಕಾಚಿ ಕಾಮ, ಸುಚೇತಾ ಕೃಪಲಾನಿ, ದುರ್ಗಾಬಾಯಿ ದೇಶ್ಮುಖ್, ಆನಿ ಬೆಸೆಂಟ್, ಮಾತಂಗಿನಿ ಹಾಜ್ರಾ ಅಮರರಾಗಿದ್ದಾರೆ. ಯುರೇನಿಯಂ ಅದಿರನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ವಿಜ್ಞಾನಿ ಮೇರಿ ಕ್ಯೂರಿ. ಇವರು 2 ನೋಬೆಲ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳಾ ವಿಜ್ಞಾನಿ. ಅಲ್ಲದೆ ಜಗತ್ತಿನ 100 ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸೇರಿದವರ ಸಾಲಿನಲ್ಲಿ ಮದರ್ ತೆರೇಸಾ ಮೊದಲನೇ ನೋಬೆಲ್ ಶಾಂತಿ ಪುರಸ್ಕೃತರು. ಇಂದಿರಾಗಾಂಧಿ ಮೊದಲ ಭಾರತ ರತ್ನ ಪಡೆದ ಮಹಿಳೆ. ಪ್ರತಿಭಾ ಪಾಟೀಲ್ ಭಾರತದ ಮೊದಲ ರಾಷ್ಟ್ರಪತಿ. ಕಲ್ಪನಾ ಚಾವ್ಲಾ ಭಾರತದ ಪ್ರಥಮ ಮಹಿಳಾ ಗಗನಯಾತ್ರಿ. ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಕಿರಣ್ ಬೇಡಿ. ಬಚೇಂದ್ರಿ ಪಾಲ್ ಭಾರತದ ಮೊದಲ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮಹಿಳೆ. ಅನ್ನಾ ಮಲ್ಹೋತ್ರಾ ಭಾರತದ ಮೊದಲ ಮಹಿಳಾ ಐಎಎಸ್ ಅಧಿಕಾರಿ. ಹರಿತಾ ಕೌರ್ ಭಾರತದ ಮೊದಲ ಮಹಿಳಾ ಪೈಲಟ್. ಪ್ರಿಯಾ ಜಿಂಗನ್ ಸೇನೆಗೆ ಸೇರಿದ ಭಾರತದ ಮೊದಲ ಮಹಿಳೆ. ಹಾಗೂ ಸಾಲುಮರದ ತಿಮ್ಮಕ್ಕ ಇವರು ಪ್ರಮುಖರಾಗಿದ್ದಾರೆ. ಶಿಕ್ಷಿತ ಸ್ತ್ರೀ ಒಂದು ಶಿಕ್ಷಿತ ಸಮಾಜವನ್ನೇ ಕಟ್ಟುತ್ತಾಳೆ. ಹಾಗಾಗಿ ಸ್ತ್ರೀ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕಿದೆ. ಕೇವಲ ಮಹಿಳಾ ದಿನದಲ್ಲಷ್ಟೇ ಸ್ತ್ರೀಯರಿಗೆ ಗೌರವ ನೀಡಿ ಅಭಿನಂದಿಸುವುದಲ್ಲ, ಪ್ರತಿ ದಿನ ಪ್ರತಿ ಕ್ಷಣ

ಅದನ್ನ ನಾವು ಜೊತೆಗೆ ನಾವು ನಮ್ಮ ತದ್ವನ ಬ್ರ್ಯಾಂಡ್ ಅಡಿಯಲ್ಲಿ ಏನೇನು ಸಿರಿಧಾನ್ಯಗಳು ಮೌಲ್ಯವರ್ಧನೆ ಆಗ್ತಿತ್ತು ಅದರ ಪ್ರಕಾರನೇ ನಾವು ಈ ಬಾಕಹೂದ ಮೌಲ್ಯವರ್ಧನೆಯನ್ನು ಮಾಡಬೇಕು ಅಂತ ತಯಾರಾಗಿ ಈಗ ಮಾಡ್ತಾನೆ ಇದ್ದೀವಿ. ಈಗ ಬಾಳೆಕಾಯಿಯಲ್ಲಿ ನೀವು ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡ್ತೀರಾ? ಮೊಟ್ಟ ಮೊದಲನೇದಾಗಿ ಆ ಬಾಳೆಕಾಯಿನ ಪುಡಿ ಮಾಡ್ತಾ ಇದ್ವಿ. ಆ ಪುಡಿನ ಸಣ್ಣ ಮಕ್ಕಳಿಂದ ಹಿಡಿದು ಅಂದರೆ ಸುಮಾರು ಹುಟ್ಟಿದ 3 ತಿಂಗಳ ಮಕ್ಕಳಿಗೆ ಹಿಡಿದು ಬಾಣಂತಿಯವ್ರಿಗೂ ಸಹ ಅಂದರೆ ಅತಿ ಸುಲಭದಲ್ಲಿ ಜೀರ್ಣವಾಗುವಂಥ, ಆಮೇಲೆ ಬಾಳೆಹಣ್ಣಾದರೆ ಅದರಿಗೆ ಗ್ಲೂಟಿನ್ ಅಂಶ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾರೆ. ಅದು ಏನೂ ಇಲ್ಲದೇ ಅದು ಯಾವ ಸಕ್ಕರೆ ಕಾಯಿಲೆ ಅವ್ರಿಗೆ ಆಯಿತು, ಆಮೇಲೆ ಅತಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಂಥವ್ರಿಗಾಯಿತು, ಇಂಥವ್ರಿಗೆಲ್ಲ ಭಾಳ ಒಳ್ಳೆಯ ಉತ್ಪನ್ನ ಅಂದ ತಕ್ಷಣ ನಾನು ಫಸ್ಟಿಗೆ ನಾನು ಪ್ರಿಫರೆನ್ಸ್ ಕೊಟ್ಟಿದ್ದು ಬಾಳೆಪುಡಿ. ಇದನ್ನು ಮಾಡ್ಕೊಂಡು ತಗೊಂಡೋಗಿ ಅವರು ಗಂಜಿನಾರ ಮಾಡ್ಕೋಬೋದು, ಚಪಾತಿ ಮಾಡ್ಬೋದು, ಪೂರಿ ಮಾಡ್ಬೋದು, ಅದರಲ್ಲಿ ಜಾಮೂನು ಮಾಡ್ಬೋದು. ಇಷ್ಟೆಲ್ಲ ಸುಮಾರು ಒಂದು 10-15 ವೆರೈಟೀಸ್ಗಳು ನಾವೇ ಇಲ್ಲಿ ತೋರಿಸಿದ್ವಿ. ಆಮೇಲೆ ಉತ್ತರ ಕರ್ನಾಟಕದ ಮಹಿಳೆಯರೆಲ್ಲ ಸಂಘಟಕರೆಲ್ಲ ಸೇರ್ಕೊಂಡು ಅವ್ರು ಸುಮಾರು 112 ಬಗೆಯ ವೆರೈಟೀಸ್ಗಳನ್ನೆಲ್ಲ ಮಾಡಿ ಅದಕ್ಕೆ ಸಿರಿಸಿ ಅವರಿಗೆ ಪ್ರಶಸ್ತಿನೂ ಬಂದಿದೆ. ಆ ಥರ ಕೇಳಿದ ತಕ್ಷಣ ನಮ್ಮ ಕೆವಿಕೆಯಲ್ಲಿ ನಾವು ಇಷ್ಟಪಂದಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಕೆವಿಕೆಯಲ್ಲಿ ಸುಮಾರು ಒಂದು 15 ವೆರೈಟೀಸ್ಗಳನ್ನ ಒಂದೇ ದಿವಸ ಮಾಡಿಟ್ಟಿದ್ವಿ ನಾವತ್ತು. ಈಗ ಇನ್ನೂ ಹೆಚ್ಚಿನ ಬಾಕ ಹೂ ಆತು ಬಾಕ ಶಾವಿಗೆ ಸಹ ಮಾಡಬಹುದು ಅಂತೇಳಿ, ಅಂದರೆ ಬಾಳೆಕಾಯಿಯ ಶಾವಿಗೆ ಅದನ್ನು ಹೇಗೆ ಮಾಡ್ಬೋದು ಅಂತೇಳಿ ಅದನ್ನು ಈಗ ಒಂದು ಕೆಲವೊಂದು ವಿಚಾರಗಳಾಗಲೇ ಬಂದಿದ್ದಾವೆ, ಈಗಾಗಲೇ ನೋಡಿದ್ದಾರೆ. ಅದನ್ನು ಸಹ ನಾವು ಮಾಡಿ ನೋಡಿದ್ವಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಬಾಳೆಕಾಯಿ ಪುಡಿದು ಅಂತ ಒಬ್ಬರಿಗೂ ತಿಳಿಯೋದಿಲ್ಲ ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ಇಷ್ಟು ಸುಲಭವಾಗಿ ಜೀರ್ಣ ಆಗೋಂಥ ಪುಡಿನ ಯಾಕೆ ಉಪಯೋಗಿಸ್ಬಾರ್ದು, ಅದಕ್ಕೆ ಯಾಕೆ ನಾವು ರೇಟ್ ಹೆಚ್ಚಿಗೆ ಕೊಟ್ಟು ತಗೊಂತೀವಿ ಅನ್ನೋದು ಎಲ್ಲರ ಭಾವನೆ ಒಳಗೂ ಇರ್ತದೆ. ಅದನ್ನು ಅವರು ಬಿಡಬೇಕು ಮೊದಲು. ಯಾಕಂದರೆ ಇಲ್ಲಿ ಏನಾಗ್ತದೆ ಅಂತೇಳಿದರೆ 5 ಕೆಜಿ ಬಾಳೆಕಾಯಿ ನಾವು ಅದನ್ನು ಪ್ರೊಸೆಸಿಂಗ್ ಮಾಡಿದರೆ 1 ಕೆಜಿ ನಮಗೆ ಹಿಟ್ಟು ಸಿಗ್ತದೆ. ಆ ಥರ ಅದನ್ನು ನಾವು ಯೋಚನೆ ಮಾಡಬೇಕು. ನಾವು ಬಿದ್ದೋಗೋಂಥದನ್ನ ನಾವು ಮೌಲ್ಯವರ್ಧನೆ ಮಾಡಿ ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಅಂದರೆ ಅದಕ್ಕೆ ನಾವು ರೈತರಿಗೆ ನಾವು ತಲುಪಿಸೋ ಅಂತ ಮೊದಲನೇ ಕಾಣಿಕೆ ಅಂತ ಅವ್ರು ತಿಳ್ಕೋಬೇಕು. ಆಮೇಲೆ ಇದ್ರಾಗೆ ಏನಪ್ಪ ಅಂತ ಹೇಳಿದ್ರೆ ಆರೋಗ್ಯ ವೃದ್ಧಿ ಆಗ್ತದಲ್ರಿ, ಅದು ಸುಲಭವಾಗಿ ಜೀರ್ಣ ಆಗ್ತದೆ. ಎಲ್ಲ ನಾವು ಡೈಜೆಷನ್ ಆಗಲಿಲ್ಲ ಅನ್ನೋದು ಡೈಜಿನ್ ಮಾತ್ರೆ ತಗೊಳ್ಳೋದು, ಆಮೇಲೆ ಏನೇನೋ ಕಷಾಯಗಳು ಮಡಿಕೆ ಕುಡಿ, ಅದ್ರ ಬದಲು ಇದು ಭಾಳ ಬೆಸ್ಟ್ ಕೆಲಸ. ಈ ಬಾಳೆಹಣ್ಣೆ ತಿನ್ನಲ್ಲ ಕೆಲವೊಂದು ಮಕ್ಕಳುಗಳು, ಅಂಥವ್ರಿಗೆಲ್ಲ ಇದು ಒಂದು ಪೌಷ್ಟಿಕ ಆಹಾರವಾಗಿ ಪೌಷ್ಟಿಕ ಹಾಲಾಗಿ ಹಾಗೆ ಕೊಡಬಹುದು ಅಂತೇಳಿ ನನ್ನ ಅನಿಸಿಕೆ. ಈಗ ಕಾಯಿಯನ್ನು ಯಾವ ರೀತಿ ನೀವು ಪುಡಿ ಮಾಡ್ತೀರಿ, ಅಲ್ಲೇ ಏನೆಲ್ಲ ಒಂದು ವಿಧಾನಗಳನ್ನ ಅನುಸರಿಸ್ತೀರ? ಒಂದು 10 ಲೀಟ್ರ್ ನೀರು ತಗೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಇರಬೇಕು, ಅದಕ್ಕೆ ಒಂದು 30 ಗ್ರಾಮ್ನಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಅನ್ನದ ಗಂಜಿ, ಒಂದು 1/2 ಲೀಟ್ರ್ನಷ್ಟು ಅನ್ನದ ಗಂಜಿ ಹಾಕೊಂಡು ಸ್ವಲ್ಪ ಮಜ್ಜಿಗೆ, ಇಲ್ಲ ಅನ್ನದ ಗಂಜಿ ಇಲ್ಲದ್ರೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಆ ಬಾಳೆಕಾಯಿನ ಮೇಗಿನ ಸಿಪ್ಪೆ ಆ ಕಡೆ ಈ ಕಡೆ ತೊಟ್ಟು ತುದಿ 2 ಕಟ್ ಮಾಡಿ ಒಂದು ಪೀಲರ್ ತಗೊಂಡು ಎರೆದ್ರೆ ಸ್ವಲ್ಪ ಮೇಗಿಂದ ಇದೆಲ್ಲ ತೆಗಿಬೋದು. ತೆಗಿದೇ ಇದ್ರೆ ಒಳ್ಳೇದು, ಅದು ಕಲರ್ಗೋಸ್ಕರ ನಾವೇ ಮಾಡ್ತೀವಿ, ತೆಗಿತೀವಿ ಅದನ್ನು. ತೆಗೆದು ಅದನ್ನ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸ್ತೀವಿ. ಬಿಸಿಲಾಗಿ ಇಲ್ಲದಿದ್ರೆ ಡ್ರೈಯರ್ ಅಂತ ತರಿಸ್ತಾ ಇದ್ದದ್ದು, ಅದಕ್ಕೋಸ್ಕರನೇ ನಾನು ಒಂದು ದಿನಕ್ಕೆ ಒಣಗುತ್ತೆ ಡ್ರೈಯರ್ನಲ್ಲಾದರೆ ಒಂದು 3-4 ಗಂಟೆನೇ ಇಡಬೇಕು ಅಂತ ಹೇಳಿದ್ದಾರೆ. ಆದರೆ ಒಣಗಿಸ್ಬಿಟ್ರೆ ಒಂದು ಮಿಷಿನ್ ಇದೆ ನಮ್ಮ ಕಡೆನೇ, ಒಂದು ಪಲ್ವರೈಸರ್, ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಹಿಟ್ಟು ಬರುತ್ತೆ. ನಮಗಿನ್ನೂ ಸ್ವಲ್ಪ ದಪ್ಪ ಬೇಕು ಅಂತೇಳಿದ್ರೆ ದಪ್ಪ ಮಾಡ್ಕೊಂಡು ರವೆನೂ ಮಾಡ್ಕೋಬೋದು ಅದರಲ್ಲಿ. ಆ ರವೆಯಲ್ಲಿ ಕೇಸರಿ ಬಾತು, ಉಪ್ಪಿಟ್ಟು, ಇಡ್ಲಿ ಇವೆಲ್ಲ ಮಾಡ್ಬೋದು. ಈಗ ಬಾಳೆಕಾಯಿಯಲ್ಲಿ ಇಟ್ಟು ಅಂತಂದರೆ ಬಿಳಿ ಬರುತ್ತೆ, ಅದು ಸ್ವಲ್ಪ ಮಬ್ಬು ಇರುತ್ತೆ ಕಲರ್, ಕಲರ್ಗೆ ಮಾರು ಹೋಗ್ಬಾರ್ದು ನಾವು. ಯಾಕಂದ್ರೆ ಅದಾಗ ಅಷ್ಟಕ್ಕೊಂದು ಪೋಷಕಾಂಶ ಇರೋದ್ರಿಂದ ನಾವು ಅಕಸ್ಮಾತ್ ನಿನಗೆ ಒಂದೇ ಸಲ ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಿಡೋಕ್ಕಾಗದೇ ಇದ್ದರೆ ಅದ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಾದ್ರೆ ನಾವು ಆ ಬಾಳೆಕಾಯಿನ ಹಿಟ್ಟನ್ನ ಚಪಾತಿನ ರೊಟ್ಟಿನ ಮಾಡ್ಕೋಬೋದು. ಈಗ ನೀರು ತಗೊಳ್ಬೇಕು, ಮಜ್ಜಿಗೆ ತಗೊಳ್ಬೇಕು ಅಂತಂದ್ರೆ ಅದನ್ನೆಲ್ಲ ಯಾವ ರೀತಿ ಯಾವ ಉಪಯೋಗ ಮಾಡ್ಕೊಳ್ತೀರಿ? ಬಾಳೆಕಾಯಿ ಪೀಲರಿಂದ ಎರೆದ ತಕ್ಷಣ ಅದು ಸ್ವಲ್ಪ ಅಂಟು ದ್ರವಣ ಇರ್ತದೆ, ತೊಳಿಬೇಕು ಅದನ್ನ. ಅದು ತೊಳೆದ್ರೆ ಅದು ಕಪ್ಪು ಕಪ್ಪು ಕೈಗೆಲ್ಲ ಹತ್ತುತ್ತೆ, ಅದು ಅಂಟು ದ್ರಾವಣ ಹೋಗ್ಬೇಕು, ಆ ಕಪ್ಪಂದು ಇದು ಕಂದು ಬಣ್ಣ ಹೋಗ್ಬೇಕು ಅಂತ ಹೇಳಿದ್ರೆ ಅದನ್ನ ಹಾಕ್ಬೇಕು ಅಂತ. ಈಗ ನೀರು ಮತ್ತು ಮಜ್ಜಿಗೆ ಸೇರಿಸಿ ತೊಳಿತೀರಾ ನೀವು? ಹೌದು, ನೀರು ಮಜ್ಜಿಗೆ ಉಪ್ಪು ಇಷ್ಟು ಹಾಕಿರ್ತೀವಿ ನಾವು. ಆಮೇಲೆ ಅನ್ನದ ಗಂಜಿ ಹಾಕ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ನೀರು ಇದ್ರೆ ಅದು ಕೈಗೆ ಅಂಟಿಸಲ್ಲ, ಆಮೇಲೆ ಅದ್ರ ಮೇಲೆ ಕುತ್ಕೊಳ್ಳಲ್ಲ ಅದು ಅಂಟು, ಅದು ಬೇಗ ಬಿಡುತ್ತೆ. ಈಗ 5 ಕೆಜಿ ಬಾಳೆಕಾಯಿಯಲ್ಲಿ 1 ಕೆಜಿ ಬಾಳೆಯ ಒಂದು ಹಿಟ್ಟು ಬರುತ್ತೆ ಅಂತ ಹೇಳಿದ್ರೆ, ಅಂದರೆ ಈಗ ಮಾರ್ಕೆಟ್ನಲ್ಲಿ ನಾವು ಅಂದರೆ ಒಂದು ನೋಡೋದಾದರೆ ಈಗ 5 ಕೆಜಿಗೆ ಎಷ್ಟು ನಾವು ಬಾಳೆ ಕಾಯಿ ಮಾರಾಟ ಮಾಡಿದರೆ ಹಣ ಬರುತ್ತೆ, 1 ಕೆಜಿ ಹಿಟ್ಟಿನಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಇದನ್ನ ಗಮನಿಸಿದರೆ? ಈಗ ಸದ್ಯಕ್ಕೆ ಸದ್ಯದ ವಾತಾವರಣ ನೋಡಿದ್ರೆ ಅದೇನು ಅಂತ ಏನಿದಿಲ್ಲ. ಯಾಕಂದರೆ ಇದನ್ನ ಪ್ರಚಲಿತ ಎಲ್ಲರ ಮನಸ್ಸಿನಲ್ಲೂ ನಾಟಬೇಕು, ಅವರ ಆರೋಗ್ಯ ವೃದ್ಧಿ ಆಗಬೇಕು ಅಂತಲೇ ಈಗ ಸದ್ಯಕ್ಕೆ ನಾವು ಈಗ ಲಾಭ ದೃಷ್ಟಿ ನೋಡಬಾರ್ದು, ನಾವು ಆರೋಗ್ಯ ದೃಷ್ಟಿ ಅಷ್ಟೇ ನೋಡ್ಬೇಕೀಗ. ಆ ಉದ್ದೇಶದಿಂದ ನಾವು ಅದನ್ನೇ ನಮ್ಮ ಮನಸ್ಸಿನಾಗ ಇಟ್ಕೊಂಡಿಲ್ಲ ಸರ್, ಈಗ ಅಲ್ಲಿದ್ದ ಅಲ್ಲಿಗೆ ಕರೆಕ್ಟ್ ಆಗಿದೆ ಅಷ್ಟೇ. ಅಂದರೆ ನಮಗೆ ಆದಾಯ ಮುಖ್ಯ ಅಲ್ಲ, ಆರೋಗ್ಯದ ಮೇಲೆ ಸಾಕಷ್ಟು ನಿಮಗೆ ಒಳ್ಳೇದಾಗಲಿ ಅಂತೇಳಿ ಈ ಪದ್ಧತಿಗಳನ್ನ ಅನುಸರಿಸ್ತೀರಾ. ಈಗ ಹಿಟ್ಟು ಮಾಡಿದ್ಮೇಲೆ ಯಾವ್ಯಾವ ಬಳಸ್ತೀರಾ ನೀವು ಬಾಳೆಕಾಯಿ ಹಿಟ್ಟು? ಬಾಳೆಕಾಯಿ ಹಿಟ್ಟನ್ನ ಈಗ ಈಗ ಮೊನ್ನೆ ಎಲ್ಲ ಮಾಡಿದ ಪ್ರಕಾರ ನಾವು ಫಸ್ಟ್ ಕೇಕು ಮಾಡಿದ್ದೀವಿ, ಅದರಲ್ಲಿ ಬಿಸ್ಕೆಟ್ ಮಾಡಿದ್ದಾರೆ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಆಮೇಲೆ ಉಂಡೆಗಳು ಮಾಡಿದ್ವಿ, 7 ಕಪ್ ಬರ್ಫಿ ಮಾಡಿದ್ವಿ. ಬರ್ಫಿ ಅಂತೂ ಸುಮಾರು ಪ್ರಚಾರ ಆಗೈತಿ. ಆಮೇಲೆ ಮತ್ತೆ ಸುರಂಗದ ಒಳಗೆ ಮಾಡಿದ್ವಿ, ಅದರಲ್ಲಿ ಆಮೇಲೆ ಪೂರಿ ಮಾಡಿದ್ವಿ, ಚಂದ್ರಹಾರ ಅಂತ ಒಂದು ಬರುತ್ತೆ ಆ ಚಂದ್ರಹಾರ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ವಿ ಸದ್ಯಕ್ಕೆ. ಈಗ ಮೈದಾ ಹಿಟ್ಟಿನ ಬದಲು ಈ ಬಾಳೆಕಾಯಿಯ ಹಿಟ್ಟನ್ನು ಬಳಕೆ ಮಾಡಬಹುದು ನಮ್ಮ ಆಹಾರದಲ್ಲಿ, ದಿನನಿತ್ಯದ ಆಹಾರದಲ್ಲಿ ಅಂತ ಹೇಳಿದ್ರು. ಅಂದರೆ ಈಗೆಲ್ಲ ಈಗ ಹೋಳಿಗೆ ಮಾಡಬೇಕಾದ್ರೆ ಮೈದಿನ ಹಿಟ್ಟು ಬಳಕೆ ಮಾಡಿ ಹೋಳಿಗೆ ಮಾಡ್ತಾರೆ, ಅಂಥದ್ರಲ್ಲಿ ನೀವು ಈ ಒಂದು ಬಾಳೆಕಾಯಿಯ ಹಿಟ್ಟನ್ನು ಬಳಸಿ ಹೋಳಿಗೆ ತಯಾರು ಮಾಡಿದರೆ? ಮಾಡಿದ್ದೀವಿ ಸರ್, ಆ ಥರನೂ ಮಾಡಿ ತೋರಿಸಿದ್ದೀವಿ. ಈಗ ಕೆಲವೊಂದು ಫೋಟೋಗಳನ್ನ ಹಾಕಿದ್ದೀವಿ ನಾವು ಕೆಲವೊಂದು ಇದರೊಳಗೆಲ್ಲ, ಅದನ್ನು ನೋಡ್ಕೊ ಬಂದ ನಮಗೆ ಪೂರ್ಣ ಪ್ರಮಾಣದಾಗ ಅದು ಆಗದೆ ಇದ್ರು ನಾವು ಈಗ ಸದ್ಯಕ್ಕೆ ನಾವು ಅರ್ಧ ಮೈದಾ ಹಿಟ್ಟು ಅರ್ಧ ಬಾಕಾವು ಪುಡಿ ಹಾಕಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈಗ ನೀವು ಏನೇನು ಉತ್ಪನ್ನಗಳನ್ನ ಮಾರಾಟ ಮಾಡ್ತೀರಾ ಈ ಒಂದು ಬಾಳೆಕಾಯಿಯಿಂದ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನ? ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರೋದು ಪುಡಿ ಮಾತ್ರ ಮಾರಾಟ ಮಾಡ್ತದ್ದು. ಯಾರ್ಯಾರ ಕೇಳಿ ಮಾಡಿ ತೋರಿಸ್ಬೇಕು ಅಂತೇಳಿದ್ರೆ ನಾವು ಈಗ ಉಪ್ಪಿಟ್ಟು ಮಾಡಿರೋದು ತೋರಿಸಿದ್ದೀವಿ. ಆಮೇಲೆ ಬರ್ಫಿ ಅಂತೂ ಸುಮಾರು ಹೋಗಿದೆ, ICRಗೆಲ್ಲ ಹೋಗಿದೆ ಸರ್. ಈಗ ಅದು ಕೇಕ್ ಹೋಗಿದೆ. ನಾನು ಮೌಲ್ಯವರ್ಧನೆ ಮಾಡ್ತಿದ್ದೀನಿ ಸಿರಿಧಾನ್ಯಗಳದ್ದಲ್ಲೇ ಅಂತ ಹೇಳಿದೆ. ಸಿರಿಧಾನ್ಯ ಮೌಲ್ಯವರ್ಧನೆ ಜೊತೆಗೆ ಈ ಬಾಕವು ಪುಡಿನೂ ಸೇರಿಸ್ಬೋದು, ಯಾಕಂದ್ರೆ ಸಿರಿಧಾನ್ಯಗಳು ಬೇಗ ಜೀರ್ಣ ಆಗೋದಿಲ್ಲ. ಅದರಲ್ಲಿ ಬಾಳೆಕಾಯಿ ಪುಡಿ ತುಂಬ ಜೀರ್ಣಕ್ರಿಯೆ ಇರೋದ್ರಿಂದ ಅದನ್ನು ಸೇರಿಸಿದ್ರೆ ನನಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಭಾಳ ಹತ್ತಿರವಾಗಿದ್ದಂದ್ರೆ ಬಾಕಾವು. ಪ್ರತಿನಿತ್ಯ ನೀವು ಎಷ್ಟು ಕೆಜಿ ಈ ಒಂದು ಬಾಳೆಕಾಯಿ ಹಿಟ್ಟನ್ನು ತಯಾರು ಮಾಡ್ತೀರಾ? ಈಗ ನಾನು ಸುಮಾರು ಒಂದು ವಾರಕ್ಕೆ ನನಗೆ ಏನಿಲ್ಲ ಅಂದ್ರೆ ಒಂದು 50 ಕೆಜಿ ಹಿಟ್ಟಂತೂ ಆಗುತ್ತೆ ಸರ್. ಈಗ ಬಾಳೆಕಾಯಿ ಅಂತಂದ್ರೆ ಬೇರೆ ರೈತರು ಬೆಳೆದಂತರ್ತಾಗ ನೀವು ಕೊಂಡ್ಕೊಂಡು ಬರ್ತೀರಾ? ಹೌದು ಸರ್, ಕೊಂಡ್ಕೊಂಡು ಬರ್ತೀವಿ. ನಮ್ಮ ಸುತ್ತಮುತ್ತ ಇರೋಂಥದ್ದು ಇಲ್ಲೇ ಸದ್ಯಕ್ಕೆ ಸಿಗುವಂಥದ್ದು ಪಚ್ಚಬಾಳೆ ಮತ್ತು ಏಲಕ್ಕಿ ಬಾಳೆ ಎರಡೇ ಸರ್. ಏಲಕ್ಕಿ ಬಾಳೆ ಅವರೆಲ್ಲ ತುಂಬ ದುಬಾರಿ ಹೇಳ್ತಾರೆ ನಮಗೆ ಈ ಪೌಡ್ರ್ ಮಾಡೋಕೆ. ನಮ್ಗೆ ಯಾವ ಬಾಳೆಕಾಯಿ ಆದ್ರೂ ಏನು ಪರವಾಗಿಲ್ಲ, ಎಲ್ಲದ್ರಾಗೂ ಒಂದೇ ಪೋಷಕಾಂಶ ಇರೋದ್ರಿಂದ ಒಂದು ಸ್ವಲ್ಪ ಏರುಪೇರು ಇರ್ಬೋದು, ಒಂದು ಎರಡು ಅಂಶಗಳು ಏರುಪೇರು ಇರ್ಬೋದು ಅಷ್ಟೇ. ಅದಕ್ಕೆ ನಾವು ಪಚ್ಚಬಾಳೆನೇ ಹೆಚ್ಚಾಗಿ ಉಪಯೋಗಿಸ್ತೀವಿ. ಯಾಕಂದರೆ ನಾವು ಈ ಕಾಯಿ ಉಪಯೋಗಿಸೋದ್ರಿಂದ ಹಣ್ಣಿಗೂ ಕಾಯಿಗೂ ಭಾಳ ವ್ಯತ್ಯಾಸ ಇದೆ. ಆ ಉದ್ದೇಶಕ್ಕೆ ನಾವು ಕಾಯಿ ತಗೊಂಡು ಮಾಡೋದ್ರಿಂದ ಏನು ದೋಷ ಇಲ್ಲ ಅಂತ ಡಾಕ್ಟರ್ಗಳು ಸಹ ಎಲ್ಲ ಹೇಳಿದ್ದಾರೆ. ಈಗ ಲಾಭದ ದೃಷ್ಟಿಯಲ್ಲಿ ನೀವು ಮಾಡ್ತಾ ಇಲ್ಲ ಇದನ್ನ, ಅಂದರೆ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಗ್ರಾಹಕರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಒಂದು ಬಾಳೆಕಾಯಿಯಿಂದ ಹಿಟ್ಟನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದೀರ. ಅಂದರೆ ಈಗ ಮಾರಾಟ ಅಂತಂದರೆ ಅಷ್ಟು ಸುಲಭವಾಗಿ ನಮ್ಮ ಗ್ರಾಹಕರು ಕೊಂಡ್ಕೊಳ್ಳಲ್ಲ, ಇದಕ್ಕೆ ಒಂದು ಗುಣಮಟ್ಟ ನೋಡ್ತಾರೆ, ಪ್ಯಾಕೇಜ್ ನೋಡ್ತಾರೆ, ಸರಿಯಾದ ಒಂದು ಪದ್ಧತಿಯಲ್ಲಿ ಇವರು ಹಿಟ್ಟು ಮಾರಾಟ ಮಾಡ್ತಾ ಇದಾರಲ್ಲ ಅದನ್ನೆಲ್ಲ ಗಮನಿಸ್ತಾರೆ. ನೀವು ಯಾವ ರೀತಿ ಮಾಡ್ತಾ ಇದ್ದೀರ? ಈಗ ನಾವು ನಮ್ಮದೇ ಆದಂಥ ಒಂದು ಸಿರಿಧಾನ್ಯ ಮೌಲ್ಯವರ್ಧಿತ ಘಟಕ ಇರೋದ್ರಿಂದ ಈಗ ನಮ್ಮ ತರಳಬಾಳು ವಿಜ್ಞಾನ ಕೇಂದ್ರ ನಾವು ಯಾಕೆ ತಗೊಂಡ್ವಿ ಅಂತ ಹೇಳಿದರೆ ಅಲ್ಲಿ ಅವರು ಎಲ್ಲ ಬಂದು ಅಲ್ಲಿ ನೋಡಿರೋ ಅಂಥವ್ರವ್ರು. ಆಮೇಲೆ ನಾವು ನಮ್ಮ ವರ್ಕರ್ಸ್ನೆಲ್ಲ ಯಾವ ಥರ ನಾವು ಬೆಳೆಸಿದ್ದೀವಿ ಅಂತ ಹೇಳಿದ್ರೆ ಅವರಿಗೆ ಮಾಸ್ಕ್ ಆಯ್ತು, ಏಪ್ರನ್ ಆಯ್ತು, ಇವನ್ನೆಲ್ಲ ಹಾಕೊಂಡ್ತಾನೆ ಮಾಡೋಂಗಿಲ್ಲ. ಆಮೇಲೆ ನಮ್ಮದೆಲ್ಲ ಅಲ್ಲಿ ಒಂದು ಕಣನೂ ಮಾಡ್ಕೊಂಡಿದ್ವಿ ಅಲ್ಲ ಏನೋ ಒಣಗಿಸೋದಕ್ಕೆ ಮಾಡೋದಕ್ಕೆ ಶುಚಿತ್ವಕ್ಕೆ ಮೊದಲು ಆದ್ಯತೆ ಕೊಟ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಆ ಉದ್ದೇಶಕ್ಕೆ ಆಮೇಲೆ ಅವ್ರಿಗೆ ಗ್ರಾಹಕರಿಗೆ ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ ತರಳಬಾಳು ಕೃಷಿ ಕೇಂದ್ರ ಅಂತೇಳಿದ್ರೆ ಒಂಥರ ಅವ್ರಿಗೇನೋ ಅಭಿಮಾನ ಜಾಸ್ತಿ. ಈಗ ಪ್ಯಾಕೆಟ್ ಅಂತಂದ್ರೆ ಯಾವ ರೀತಿ ಪ್ಯಾಕೆಟ್ ಮಾಡ್ತೀರಾ ನೀವು? ಕೆಜಿ ಪ್ಯಾಕೆಟ್ ಮಾಡ್ತೀರಾ, ಅರ್ಧ ಕೆಜಿ ಪ್ಯಾಕೆಟ್ ಮಾಡ್ತೀರಾ? ಈ 1/2 ಕೆಜಿ ಪ್ಯಾಕೆಟ್ಗಳು ಅಷ್ಟೇ ಮಾಡ್ತಿದ್ರು. ಯಾಕಂದ್ರೆ ಅವರು ಗ್ರಾಹಕರಿಗೆ ಏನಾಗ್ತದೆ, ಅಯ್ಯೋ ಇಷ್ಟೊಂದು ದುಬಾರಿ ಇದೆ ರೇಟು ಅನ್ನೋ ಒಂದು ಭಾವನೆ ಬರುತ್ತೆ ಅವ್ರಿಗೆ 1 ಕೆಜಿ ಅಂದ ತಕ್ಷಣ. ಅಯ್ಯೋ 1/2 ಕೆಜಿ ಅಲ್ವಾ, ಸ್ವಲ್ಪನೆ ತಗೊಂಡೋಗಿ ನೋಡೋಣ ಅನ್ನೋರು ಭಾಳ ಜನ ಇರ್ತಾರೆ. ಆ ಉದ್ದೇಶಕ್ಕೆ ಒಂದು 250 ಗ್ರಾಮಿಂದು ಪ್ಯಾಕೆಟ್ಗಳು ಮಾಡ್ತಾ ಇದ್ದೀವಿ. ಈಗ 250 ಗ್ರಾಮ್ ಈ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ತಗೊಳ್ಬೇಕಂತಂದ್ರೆ ಎಷ್ಟು ನೀವು ರೇಟ್ ಮಾಡಿದ್ರೆ, ಒಂದು ದರ ನಿಗದಿ ಮಾಡಿದ್ರೆ? 250 ಗ್ರಾಮ್ ಪ್ಯಾಕಿಗೆ ನಾವು ನಮ್ದೆಲ್ಲ ಖರ್ಚು ವೆಚ್ಚ ತೆಗೆದು 60 ರೂಪಾಯಿ ಇಟ್ಟಿದ್ವಿ. ಆಮೇಲೆ ಇನ್ನೂ ಗ್ರಾಹಕರನ್ನ ಇದನ್ನ ಮಾಡೋಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ಸ್ವಲ್ಪ ಅವ್ರಿಗೆ ಆರೋಗ್ಯ ವೃದ್ಧಿಸಲು ಸಾಕು ಅಂತೇಳಿ 50 ರೂಪಾಯಿಗೂ ಕೊಟ್ಟಿದ್ವಿ. ಆ ಥರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಅಂದರೆ ಈ ರೀತಿಯಾದಂಥ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ದಿನನಿತ್ಯ ಕೆಲವೊಂದು ಆಹಾರದಲ್ಲಿ ಬಳಕೆ ಮಾಡಿದರೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತೇಳಿ ನೀವು ಗ್ರಾಹಕರಿಗೆ ತಿಳಿ ಹೇಳೋದು ಯಾವ ರೀತಿ ಹೇಳ್ತೀರಾ? ಈಗ ನಮ್ಮ ತರಳಬಾಳು ಕೃಷಿ ಕೇಂದ್ರದಲ್ಲಿ ಯಾವ್ಯಾವ ರೀತಿ ಅದರೊಳಗೆ ಪೋಷಕಾಂಶಗಳು ಏನಾದವೆ, ನಾರಿನಂಶ ಎಷ್ಟಿದೆ, ಸಾರಜನಕ ಎಷ್ಟಿದೆ, ಪೊಟ್ಯಾಸಿಯಂ ಎಷ್ಟಿದೆ, ಮೆಗ್ನೀಷಿಯಂ ಎಷ್ಟಿದೆ ಅಂತೇಳಿ ಅವರೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನ ಒಂದು ಪಾಂಪ್ಲೆಟ್ಸ್ ಅದಕ್ಕೆ ಮಾಡಿಸಿದ್ದಾರೆ. ಆ ಪಾಂಪ್ಲೆಟ್ಸ್ಗಳನ್ನ ಪ್ರತಿಯೊಬ್ಬರು ಗ್ರಾಹಕರಿಗೂ ಕೊಟ್ಟು ಇದನ್ನ ಓದ್ಕೇಳ್ರಿ, ಏನು ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾವು ಹೇಳ್ಕೊಂತ ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಬಂದರು ನಮಗೆ ಅದನ್ನ ಓದಿದ ತಕ್ಷಣ ಒಬ್ಬೊಬ್ಬರು 1 ಪ್ಯಾಕೆಟ್ ತಗೊಳೋ ಅಂತಾರು, ಒಂದೊಂದು 1 ಕೆಜಿ ತಗೊಂಡು ಹೋಗ್ತಾ ಇದ್ದಾರೆ. ಅದು ನನಗೆ ಭಾಳ ಖುಷಿಯಾದ ವಿಷಯ ಅನಿಸ್ತು. ಅಂದ್ರೆ ಸಾಕಷ್ಟು ನಿಮ್ಮ ಒಂದು ಬಾಳೆಕಾಯಿಯ ಪುಡಿ ಯಾವ ಭಾಗದಲ್ಲಿ ಮಾರಾಟ ಆಗ್ತಾ ಇದೆ ಸದ್ಯಕ್ಕೆ? ಈಗ ದಾವಣಗೆರೆ ಇದ್ರೊಳಗೆ ಅಷ್ಟು ಕೇಳಿದ್ವಿ. ಆಮೇಲೆ ಫೇಸ್ಬುಕ್ಕಿನ ಮುಖಾಂತರ ಅವ್ರು ತುಂಬ ಜನ ಈಗ ನಮಗೆ ಶಾಂಪಲ್ಗಳು ಕಳಿಸ್ಕೊಡಿ ಅಂತ ಕೇಳಿದ್ದಾರೆ. ಈಗ ನಾವು ಸ್ಯಾಟರ್ಡೇ ಒಂದು ಬೆಂಗಳೂರಿಗೆ ಹೋಗೋಂಥದ್ದು ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿ ಸಹಜ ಸಮೃದ್ಧ ಅಂತೇಳಿ ನನ್ನ ತದ್ವನಮ್ಮ ಬ್ರ್ಯಾಂಡಡಿಯಲ್ಲಿ ಏನು ಸಿರಿಧಾನ್ಯ ಮೌಲ್ಯವರ್ಧನೆ ಏನು ಮಾಡ್ತಾ ಇದ್ವಲ್ಲ ಅದಷ್ಟು ಇದಕ್ಕೆಲ್ಲ ನಾವು ಸಹಜ ಸಮೃದ್ಧಕ್ಕೆ ಕಳಿಸ್ತಾ ಇರೋದು. ಅಲ್ಲಿ ಕಳಿಸ್ತಾ ಇರೋದ್ರಿಂದ ಅಲ್ಲಿ ಮೀಟಿಂಗ್ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಅವ್ರಿಗೆ ನಾವು ಹೇಳಿದ್ವಿ ಹಿಂಗೆಲ್ಲ ನಾವು ತರಳಬಾಳು ಕೃಷಿ ಕೇಂದ್ರದಲ್ಲಿ ಬಾಕಾವು ಮಾಡ್ತಾ ಇದ್ದೀವಿ ಅಂತೇಳಿ. ಹಂಗಂದ ತಕ್ಷಣ ಅದ್ರ ನಮಗೂ ಸ್ವಲ್ಪ ತೊಗೊಂಡು ಬನ್ನಿ ನಿಮ್ಮ ತದ್ವ ನಮ್ಮ ಬ್ರ್ಯಾಂಡ್ ಇದರೊಳಗೆ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಈಗ ಈಗ ನಮಗೆ ಕೆ ವಿ ಕೆಸಿಂದ ಅವರು ಏನು ಮಾಡಿದ್ರು ಅಂದರೆ ನಿಮ್ಮ ಬ್ರ್ಯಾಂಡಲ್ಲೇ ಇರಲಿ, ಮಾರ್ಗದರ್ಶನ ತಾಂತ್ರಿಕತೆ ನಾವು ಕೊಡ್ತೀವಿ ಅಂತೇಳಿ ಈಗ ದೇವರಾಜ್ ಸರ್ ತುಂಬ ಹೇಳಿದ್ದಾರೆ. ಆ ಉದ್ದೇಶಕ್ಕೆ ಆ ಇದ್ರ ಮೇಲೆ ತದ್ವನಂ ಬ್ರ್ಯಾಂಡ್ ಅಡಿಯಲ್ಲೇ ನಾವು ಈಗ ಬಾಕಾವನ್ನ ಮಾರಾಟ ಮಾಡ್ತಾ ಇದ್ದೇವೆ. ಈಗ ನೀವು ಪ್ರಾರಂಭದಲ್ಲಿ ಈ ಒಂದು ಬಾಳೆಕಾಯಿಯಿಂದ ಇದರಲ್ಲಿ ಏನಾದರೂ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಾಗ ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಮೊದಲೇ ಎಲ್ಲಾದರೂ ತರಬೇತಿ ಪಡ್ಕೊಂಡಿದ್ರೆ? ಖಂಡಿತ ಇಲ್ಲ ಸರ್, ಫೇಸ್ಬುಕ್ ನಲ್ಲಿ ಉತ್ತರ ಕರ್ನಾಟಕ ಜನ ಎಲ್ಲ ಮಾಡ್ತಾ ಇರೋದು, ಅವರೆಲ್ಲ ಇದನ್ನ ಡಿಟೇಲ್ಸ್ ಎಲ್ಲ ಕೊಡ್ತಾ ಇದ್ರು. ಅವರು ಕೆಲವೊಂದು ಮಾಹಿತಿಗಳನ್ನ ಅವ್ರು ಏನ್ ಮಾಡಿದ್ರು, ಅವ್ರು ಮಾಡೋ ವಿಧಾನ ಅದನ್ನೆಲ್ಲ ಒಂದೊಂದು ಇದ್ರಲ್ಲಿ ಹಾಕಿ ಕಳಿಸಿದ್ರು ನನಗೆ ವಾಟ್ಸ್ಆ್ಯಪ್ಗಳಿಗೆ. ಅದ್ರಾಗೆ ಹಾಕಿದ್ರು, ಹಾಕಿದ ತಕ್ಷಣ ಅದರೊಳಗೂ ನಾನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅವ್ರು ಮಾಡೋ ಮೆಥಡ್ಗೂ ನಮಗೂ ಹೇಗಿರುತ್ತೆ ಅಂತ ನಾನೊಂದು ಸ್ವಲ್ಪ ಅದ್ರಿಗೆ ಇನ್ನು ಇನ್ಕ್ಲೂಡ್ ಮಾಡ್ಕೊಂಡು ನನ್ನ ಬುದ್ಧಿಬಲದಿಂದ ಏನೇನು ಬರುತ್ತೋ ಅದನ್ನೆಲ್ಲ ಮಾಡ್ತಾ ಬಂದೆ ಸರ್. ಅದಕ್ಕೆ ನಾನು ಸೊಸೆ ಮತ್ತು ನಮ್ಮ ವರ್ಕರ್ಸ್ಗಳು ಎಲ್ಲ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ಮನಸ್ಸೇ ಬಂದಂಥವು ಅವರೂ ಮಾಡಿದ್ದಾರೆ. ಕೆಲವೊಂದು ನಿಪ್ಪಟ್ಟ ಆಯ್ತು, ಚಕ್ಲಿ ಆಯ್ತು, ಕೇಕ್ ಎಲ್ಲ ನಾನು ಸೊಸೆ ಮಾಡಿರೋದು. ಯಾಕಂದ್ರೆ ನಮ್ಗೆ ಅಷ್ಟಕ್ಕೊಂದು ಕೇಕ್ ಎಲ್ಲ ಮಾಡೋಷ್ಟು ಇದ್ದಾರೆ ಬರಲ್ಲ. ಈಗ ನಿಪ್ಪಟ್ಟು ಚಕ್ಲಿ ಕೇಕ್ ಇವನ್ನೆಲ್ಲ ಮಾಡಿ ಅವನ್ನು ಮಾರಾಟ ಮಾಡ್ತೀರಾ? ಯಾರು ಕೇಳಿದ್ರೆ ಮಾರಾಟ ಮಾಡ್ಬೋದು ಸರ್. ಈಗ ಸದ್ಯಕ್ಕೆ ನಾವು ಅಲ್ಲ ಪ್ರದರ್ಶನಕ್ಕೋಸ್ಕರ ಅಂತ ಎಲ್ಲ ಮಾಡಿದ್ವಿ ಸರ್. ನಾವು ಈಗ ಮನೆ ಬಳಕೆಗಾದ್ರೂ ಮಾಡ್ತಾ ಇದ್ದೀವಿ. ಖಂಡಿತ ಮಾಡ್ತಾ ಇದ್ದೀವಿ ಸರ್. ಚಪಾತಿ ರೊಟ್ಟಿನ ಮಾಡ್ಕೊಂಡಿದ್ವಿ. ಈಗ ಇನ್ನೊಂದು ಪಾನಿಪುರಿ ಅಂತೇಳಿ ನನ್ನ ಮೊಮ್ಮಗಳು ನನಗೆ ಆಸೆ ಹಚ್ಚಿದ್ಲು. ಅದಕ್ಕೆ ಈ ಸಾಯಂಕಾಲ ಬರೋಷ್ಟ್ರಲ್ಲಿ ನೀನು ಪಾನಿಪುರಿ ಮಾಡಿ ರೆಡಿ ಇಡ್ತೀನಿ ಅಂತ ಹೇಳಿದ್ದೀನಿ ಅವಳಿಗೆ. ಪಾನಿಪುರಿಗೂ ಟ್ರೈ ಮಾಡ್ತಾ ಇದ್ದೀವಿ ಸರ್ ನಾವು. ಈಗ ನೀವು ಮೊದಲೆಲ್ಲ ಮೈದಾ ಹಿಟ್ಟಿನಿಂದ ಹೋಳಿಗೆ ಮಾಡಿ ತಿಂತಾ ಇದ್ರಿ, ಈಗೆಲ್ಲ ಈ ಒಂದು ಬಾಳೆಕಾಯಿಯ ಒಂದು ಪುಡಿ ತಯಾರು ಮಾಡಿ ಅದರಲ್ಲಿ ನೀವು ಹೋಳಿಗೆ ತಯಾರು ಮಾಡಿ ಸೇವಿಸ್ತಾ ಇದ್ರಲ್ಲ, ಅಲ್ಲಿ ಏನು ಬದಲಾವಣೆ ಕಂಡ್ರೆ ನೀವು? ಏನು ಗೊತ್ತಾಗದೇ ಇಲ್ಲ ಸರ್ ಅದ್ರೊಳಗೆ. ಈಗ ನಾನು ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸರ್, ಈಗ ಬಾಕಾವು ಉಪ್ಪಿಟ್ಟು ಅಂತ ಒಬ್ರು ಕಂಡಿಡಿಲಿಲ್ಲ. ಬರ್ಫಿ ಮಾಡಿದ್ರು ಸತ್ಯಗಳು ಅದು ಯಾರು ಬಾಯಿಗೆ ಕರಗ್ತಾ ಇತ್ತು ಅದು ಯಾವ್ದ್ರ ಮಾಡಿದ್ರಿ ಅಂತ ಕೇಳಿದ್ರು. ಒಬ್ರು ಕಂಡಿಡಿತಾ ಇಲ್ಲ ಯಾವ್ದ್ರ ಮಾಡಿದ್ವಿ, ನಾವಾಗಿ ಹೇಳಿದ್ನ ಗೊತ್ತಾಗ್ತಾ ಇದೆ. ಹಂಗಾಗಿ ನನ್ಗೆ ಹೋಳಿಗೆನು ಅಂತ ವ್ಯತ್ಯಾಸ ಅನಿಸ್ಲಿಕ್ಕಿಲ್ಲ, ಕಲರ್ ನೋಡಿ ಕಂಡಿಡಿಯಬಹುದು ಅಷ್ಟೇ ಒಂದ್ ಸ್ವಲ್ಪ. ಈಗ ಹೆಚ್ಚು ಮೈದಾ ಬಳಕೆ ಮಾಡಬಾರ್ದು ಅಂತ ಹೇಳ್ತಾರೆ, ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ ಈ ರೀತಿಯಾದಂತ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ಬಳಸಿದ್ರೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಒಳ್ಳೆ ಪರಿಣಾಮ ಬೀರುತ್ತೆ. ಖಂಡಿತ ಖಂಡಿತ ಬೀಳುತ್ತೆ ಸರ್ ಅದು. ಯಾಕಂದ್ರೆ ನಾವು ಇಷ್ಟಕ್ಕೊಂದೆಲ್ಲ ನಾವು ಓದ್ತೀವಿ ಮಾಡ್ತೀವಿ ತಿಳ್ಕೊಂತೀವಿ, ಡಾಕ್ಟರ್ ಹತ್ರ ಹೋದ್ರೆ 300 ರೂಪಾಯಿ ಕನ್ಸಲ್ಟಿಂಗ್ ಫೀಸ್ ಕೊಡ್ತೀವಿ, ಅವ್ರು ಬರೀ ಬರ್ಕೊಡೋದಕ್ಕೆ ಅಷ್ಟು ಕೊಡ್ತೇವೆ ನಾವು. ಮತ್ತೆ ಗುಳಿಗೆಗಳು 1,000 ರೂಪಾಯಿ ಕೊಟ್ಟು ಗುಳಿಗೆ ತಗೊಂಬರ್ತೀವಿ, ಅದ್ರ ಬದಲು ಇಂಥವನ್ನೆಲ್ಲ ಮಾಡ್ಕೊಂಡು ತಿಂದು ನಮ್ಮ ಆರೋಗ್ಯ ನಾವು ವೃದ್ಧಿಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ ನಾನು ಎಲ್ಲರಿಗೂ ಕಳಕಳಿ ಅಂತ ಕೇಳ್ಕೊಂತದನ್ನು ಸರ್. ಈ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ತಯಾರು ಮಾಡ್ಬೇಕು ಅಂತ ಅನ್ಕೊಂಡಾಗ, ನೀವು ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮಾಡ್ಬೇಕು ಅನ್ಕೊಂಡಾಗ, ಈ ಯಂತ್ರ ಬೇಕಾಯ್ತು ನಿಮಗೆ, ಯಂತ್ರ ಅಂದ್ರೆ ಅದನ್ನೆಲ್ಲಿಂದ ತಂದ್ರಿ? ಈಗ ನಾನು ಡ್ರೈಯರ್ ಸಲುವಾಗಿ ಹುಡುಕ್ತಿದ್ದೆ ಅಂತ ಹೇಳಿದೆ ಸರ್ ನಾನು ಫಸ್ಟೇ. ಅದು ನಾನು ಡ್ರೈಯರ್ ಬರೀ ಬಾಳೆಕಾಯಿಗಷ್ಟೇ ಅಲ್ದೇನೆ ನನ್ನ ಕೆಲವೊಂದು ಮೌಲ್ಯವರ್ಧನೆಗೂ ಬೇಕಾಯಿತು ಅಂತ ಹೇಳಿದ್ನಲ್ಲ ಸರ್. ಅದಕ್ಕೋಸ್ಕರ ನಾನು ಇಲ್ಲಿ ಸಿರ್ಸಿಯಲ್ಲಿ ಮೊದಲು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಯಾಕೆ ಬೇಗ ಕಳಿಸ್ಲಿಲ್ಲ ಅಂತೇಳಿ ಕೊನೆಗೆ ಹರಿಯಾಣದಿಂದ ಡ್ರೈಯರ್ ಬರ್ತಾ ಇದೆ ಸರ್. ಆಮೇಲೆ ಅದು ಚಾಪಾರ್ ಅಂತ ಕೇಳ್ತಾ ಇದೀಗ, ಯಾಕಂದ್ರೆ ನಾವು ಏನಾರ ಮಾಡಿ ಇದನ್ನ ಈ ಮೌಲ್ಯವರ್ಧನೆ ಅನ್ನೋದಕ್ಕೆ ನಾವು ಈಗ ರೇಟ್ ಹೆಚ್ಚಿಗೆ ಆಗ್ತದೆ ಅನ್ನೋದನ್ನ ತಗ್ಗಿಸ್ಬೇಕೀಗ. ಅದಕ್ಕೋಸ್ಕರ ನಾವು ಈಗ ಆಳುಗಳನ್ನ ಹಚ್ಚಿದ್ರೆ ಒಂದ್ ದಿನಕ್ಕೆ ಸುಮಾರು ಅಂದ್ರೆ ಒಂದು 50 ಕೆಜಿ ಬಾಳೆಕಾಯಿನ ಸುಲ್ದು ಇದನ್ನ ಮಾಡಕ್ ಒಂದು 5-6 ಜನ ಆದ್ರೆ ಒಂದ್ ದಿನಕ್ಕೆ ಆಗೋಗ್ಬಿಡ್ತದೆ. ಅವ್ರು ಇಷ್ಟೊಂದು ಜನಕ್ಕೆ 5 ಜನಕ್ಕೆ ಅಂದ್ರೆ 250 ರೂಪಾಯಿ ಕೂಲಿ ಹಂಗೆ ಎಷ್ಟಾಗೋದು ಸರ್. ಅದನ್ನ ತಗ್ಗಿಸ್ಬೇಕು ಅಂತ ನಾವೇನ್ ಮಾಡ್ತದ್ವಿ, ಈಗ ಸ್ಲೈಡ್ಸರ್ಗಳು ಅನ್ನ ತಗೊಂಬರ್ಬೇಕು. ಅದನ್ನಾದ್ರೆ ಬೇಗ ಒಂಚೂರು ತೊಳೆದು ಬೇಗ ಡ್ರೈಯರ್ಗೆ ಹಾಕಿದ್ರೆ ಡ್ರೈ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸ್ಲೈಡ್ಸರ್ ಕೂಡ ನೋಡ್ತಾ ಇದೀವಿ. ಈಗ ಅದು ಒಂದಿಗೆ ತಗೊಂಬರ್ಬೇಕು ಅಂತ ಇದೆ ಸರ್. ಈಗ ಡ್ರೈಯರ್ ಅಂತ ಬರ್ತಾ ಇದೆ ಈಗಾಗಲೇ. ಈಗ ಸಾಕಷ್ಟು ನೀವು ಪ್ರಗತಿಪರ ಕೃಷಿಕರು ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೀನಿ, ಅಂದ್ರೆ ನಿಮ್ಮ ಜಮೀನಿನಲ್ಲಿ ಬಾಳೆ ಯಾಕೆ ಬೆಳಿಬಾರ್ದು ಮೇಡಮ್? ಅದೇನ ಹಿಂದಿನ ಕಾಲದಿಂದ ನಮ್ಮ ಮಾವರ ಕಾಲದಿಂದನು ಅದೇನಾಗಿತ್ತು, ಒಂದು 2-3 ಸಲ ನಾವು ಬಾಳೆ ಹಾಕಿದ್ವಿ. ಬಾಳೆ ಹಾಕಿದಾಗೆಲ್ಲ ಅದೇನ ಗೊತ್ತಿಲ್ಲ, ನಾ ಬಾಳೆ ಹಾಕೋದ್ರಿಂದ ಅದೇನ ಮಂಗಮೂತಿಕಾಯಿ ಅಂತ ಬಿಡುತ್ತೆ, ಆ ಮಂಗಮೂತಿಕಾಯಿ ಬಿಟ್ಟರೆ ತೋಟ ಹಾಳು ಅಂತ ಕಾದಿನೇ ಇದೆ ಸರ್. ಆ ಉದ್ದೇಶಕ್ಕೆ 3 ಸಲನೂ ಹಂಗಾಗಿರೋದ್ರಿಂದ ನಾವು ಬಾಳೆ ಬೆಳೀತಾ ಇಲ್ಲ ಸರ್. ಬೇಕಾದಷ್ಟು ಜನ ಎಲ್ಲ ಬೆಳೀತಾರೆ, ಸುತ್ತ ಬೇಕಾದಷ್ಟು ಬಾಳೆ ಸಿಗುತ್ತೆ, ಆದರೆ ಮೌಲ್ಯವರ್ಧನೆ ಮಾಡೋದು ನನಗೆ ಸಿಕ್ಕತ್ತೆ ಅಷ್ಟೇ ಸರ್ ವ್ಯತ್ಯಾಸ. ಈಗ ಬಾಳೆಕಾಯಿ ಪುಡಿಯಲ್ಲಿ ಮುಂದೆ ಮತ್ತೆ ಏನಾದರೂ ಬೇರೆ ಬೇರೆ ಒಂದು ಐಟಮ್ಗಳು ಮಾಡಿ ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ರೆ? ಖಂಡಿತ, ಈಗ ಅವರ ಇನ್ನೊಂದು ಸ್ವಲ್ಪ ಬೇಡಿಕೆ ಹೆಚ್ಚಿಗೆ ಬಂದಂಗೆ ಅದೇ ನಾನು ಹೇಳ್ದಂಗೆ ಫೇಸ್ ಪ್ಯಾಕ್ ಒಂದು ಮಾಡ್ಬೇಕು ಅಂತ ಮಾಡಿದ್ದೀನಿ. ಅದು ಒಂದು ಈ ಬಾಳೆಕಾಯ್ದಾಯ್ತು. ಈಗ ಹಣ್ಣನ್ನು ಕೆಲವೊಂದು ಬಾಳೆ ಬೇಗ ಮಾಗಿ ಒಗ್ಸ ಅಂತ ಪ್ರಸಂಗಗಳು ಬರ್ತದೆ, ಅಂಥವನ್ನೆಲ್ಲ ಉಳಿಸಿ ಆ ಬಾಳೆಕಾಯಿ ಸುಕ್ಕ ಥರ ಮಾಡಿ ಅದನ್ನು ಮಕ್ಕಳಿಗೆ ಪೌಷ್ಟಿಕ ಪೇಯ ಥರ ಮಾಡಬೇಕು ಅಂತ ಅದು ಒಂದಿದೆ ಸರ್. ಅದೇ ಇನ್ನು ಬಾಳೆಕಾಯಿನಾಗ ಏನೇನು ಬರ್ತದೆ ಎಲ್ಲ ಮೌಲ್ಯವರ್ಧನೆಗಳನ್ನ ಎಲ್ಲರೂ ನಾನು ಟ್ರೈನಿಂಗ್ ಸಿಕ್ಕರೆ ಟ್ರೈನಿಂಗಿಗೆ ಹೋಗಿ ನಾನು ಟ್ರೈನಿಂಗ್ ತಗೊಂಡು ಬಂದು ಮಾಡಕ್ಕೆ ನಾನು ರೆಡಿ ಆಯ್ತೀನಿ. ಒಟ್ಟಾರೆ ಏನಾದರೂ ಒಂದು ಸಾಧನೆ ಮಾಡಬೇಕಂತೆ? ಖಂಡಿತ ಖಂಡಿತ ಸರ್, ಬಾಳೆಕಾಯಿಂದ ಇಷ್ಟು ಸಾಧನೆ ಎಷ್ಟು ಕಷ್ಟ ಆದರೂ ಚಿಂತಿಲ್ಲ, ಮಾಡ್ತೀನಿ. ನನಗೆ ಲಾಭ ನಾನು ನೋಡ್ತಾ ಇಲ್ಲ, ಒಳ್ಳೇದಾದರೂ ಸಾಕು ಎಲ್ಲ ಇದಕ್ಕೆ. ಇವತ್ತೆಲ್ಲ ಸಾಕಷ್ಟು ಫುಡ್ಗಳು ಕಲಬೆರಕೆ ಬರ್ತಾ ಇದೆ, ಈಗ ಅಂಥ ಒಂದು ಕಲಬೆರಕೆ ಫುಡ್ಗಳನ್ನ ನಾವು ಬಳಕೆ ಒಂದು ಆಹಾರ ಪದಾರ್ಥಗಳನ್ನ ನಾವು ಬಳಕೆ ಮಾಡಿದಾಗ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಖಂಡಿತ ಸರ್, ಈ ತರ ಹಿಂಗ ಆರೋಗ್ಯ ವೃದ್ಧಿಸ್ಕೇಳ್ರಿ ಅಂತ ಹೇಳಿದ್ರೆ ಎಲ್ಲ ನಾ ಗ್ರಾಹಕರಿಗೆ ಒಂದೇ ಒಂದು ಮಾತು ಕೊನೆ ಹೇಳೋದು ಅಂತ ಹೇಳಿದ್ರೆ, ಹಣ ನೋಡ್ಬೇಡ್ರಿ ನೀವು, ಅದ್ರದ ಮೌಲ್ಯವರ್ಧನೆ ನೋಡ್ರಿ, ಅದ್ರದ್ದು ಅದರಲ್ಲಿರೋಂಥ ಗುಣ ಅಂಶಗಳನ್ನ ನೋಡ್ರಿ, ನಮಗೆ ಆರೋಗ್ಯಕ್ಕೆ ಎಷ್ಟು ಪೂರಕ ನಾನು ನೋಡ್ರಿ ಅಂತ ಅವ್ರಿಗೆ ಹೇಳ್ತಿದ್ದೀನಿ. ಅವ್ರು ಏನು ಹೇಳಿದ್ರು ನಾನು ಮಾಡ್ಕೊಡಕ್ಕೆ ರೆಡಿ.